ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ ನಮಸ್ಕಾರ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ಶುಶ್ರೂಷಕರ ಸೇವೆಯ ಪ್ರಾಮುಖ್ಯತೆ. ದಾದಿಯರ ದಿನಾಚರಣೆ ಅಥವಾ ಶುಶ್ರೂಷಕರ ದಿನಾಚರಣೆ ಇದು 12ನೇ ತಾರೀಕಿನಂದು, ಅಂದರೆ ಇದೇ ತಿಂಗಳ ಮೇ ತಿಂಗಳ 12ನೇ ತಾರೀಕಿನಂದು ಆಚರಣೆ ಮಾಡ್ತಾರೆ. ಆತ್ಮೀಯರೇ, ನಿಮ್ಮ ಇಂದಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ನರಸಿಂಹ ಎಂ ತಾಡುಕಟ್ಟ. ಇವರು ಸೋಂಕು ನಿಯಂತ್ರಣ ಶುಶ್ರೂಷಕರು, ನರ್ಸಿಂಗ್ ಸೇವಾ ವಿಭಾಗ, ಎಸ್ಡಿಎಂ ನರ್ಸಿಂಗ್ ಕಾಲೇಜು ಧಾರವಾಡ. ಇವರ ಒಂದು ಕಿರುಪರಿಚಯ ನಿಮಗಾಗಿ. ನರಸಿಂಹ ಎಂ ತಾಡುಕಟ್ಟ ಅವರು ಮೂಲತಃ ಕುಮಟಾದವರು, ಅಂದರೆ ಉತ್ತರ ಕನ್ನಡದವರು. ತಮ್ಮ ಜನರಲ್ ನರ್ಸ್ ಮತ್ತು ಮಿಡ್ವೈಫ್ ಡಿಪ್ಲೊಮಾ 2007ರಲ್ಲಿ ಇವರು ಮುಗಿಸಿ ಶ್ರೀ ಛತ್ರಪತಿ ನರ್ಸಿಂಗ್ ಕಾಲೇಜ್ ಕಾರವಾರದಲ್ಲಿ ಈ ಕೋರ್ಸನ್ನು ಅವರು ಮುಗಿಸಿದ್ದಾರೆ. 2008ರಿಂದ ಎಸ್ಡಿಎಂ ಆಸ್ಪತ್ರೆ ನರ್ಸಿಂಗ್ ಸೇವಾ ವಿಭಾಗಕ್ಕೆ ಸೇರಿದಂಥ ಇವರು ಪ್ರಸ್ತುತ ಎಸ್ಡಿಎಂ ಆಸ್ಪತ್ರೆಯ ಸೋಂಕು ನಿಯಂತ್ರಣ ಶುಶ್ರೂಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೊದಲಿಗೆ ನರಸಿಂಹ ಎಂ ತಾಡುಕಟ್ಟ, ಇವರು ನಿಮಗೆ ಶುಶ್ರೂಷಕರ ಸೇವೆಯ ಪ್ರಾಮುಖ್ಯತೆಯ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ. ನಂತರ ನೇರವಾಗಿ ನೀವು ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು. ನರಸಿಂಹ ಎಂ ತಾಡುಕಟ್ಟ ಅವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ನರಸಿಂಹ ಎಂ ತಾಡುಕಟ್ಟ ಅಂತ. ನಾನು ಸುಮಾರು 12 ವರ್ಷಗಳಿಂದ SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ ಶುಶ್ರೂಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಈಗ ಸೋಂಕು ನಿವಾರಣಾ ಒಂದು ಶುಶ್ರೂಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇದು ಮೇ 12 ದಾದಿಯರ ದಿನಾಚರಣೆ, ಅಂದರೆ ಶುಶ್ರೂಷಕರ ದಿನಾಚರಣೆಯಾದ್ದರಿಂದ ಶುಶ್ರೂಷಕರ ಒಂದು ಸೇವೆಯ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಮೊದಲನೇದಾಗಿ ನಾವೇನು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದರೆ, ಈ ಶುಶ್ರೂಷಕರ ಒಂದು ವೃತ್ತಿ ಯಾವಾಗ ಆರಂಭ ಆಯಿತು ಅನ್ನೋದನ್ನು ನಾವು ನೋಡೋಣ. ಈ ಒಂದು ಶುಶ್ರೂಷಕರ ಒಂದು ವೃತ್ತಿ ಉಗಮಕ್ಕೆ ಕಾರಣ ಆಗಿದ್ದು ಫ್ಲಾರೆನ್ಸ್ ನೈಟಿಂಗಲ್ಸ್ ಅನ್ನೋ ಒಬ್ಬ ಮಹಿಳೆ. ಇವರು ಹುಟ್ಟಿದ್ದು ಸುಮಾರು 1820ರಲ್ಲಿ ಇಟಲಿಯ ಫ್ಲಾರೆನ್ಸ್ ಅನ್ನೋ ಒಂದು ಊರಲ್ಲಿ ಹುಟ್ಟಿ ಈ ಒಂದು ನರ್ಸಿಂಗ್ ಸೇವೆಯಲ್ಲಿ ಭಾಳಷ್ಟು ಆಸಕ್ತಿ ಇದ್ದದ್ರಿಂದ ಏನು ಮಾಡ್ತಾರೆ, ಅಲ್ಲಿ ನಡೆದಿರತಕ್ಕಂಥ ಒಂದು ಕ್ರಿಮಿಯನ್ ವಾರ್ನಲ್ಲಿ ಯುದ್ಧ ಆದಾಗ ಅಲ್ಲಿ ಸೈನಿಕರನ್ನು ನೋಡ್ಕೊಳ್ಳಿಕ್ಕೆ ಇವರು ಸ್ವಪ್ರೇರಣೆಯಿಂದ ಏನು ಮಾಡ್ತಾರೆ, ಗಾಯಾಳುಗಳನ್ನು ತುಂಬ ಆಸಕ್ತಿಯಿಂದ ನೋಡ್ಕೊಳ್ತಾರೆ. ಇವರ ಒಂದು ಸೇವೆಯನ್ನು ನೋಡಿಬಿಟ್ಟು ಅಲ್ಲಿನ ರಾಣಿ ಏನು ಮಾಡ್ತಾರೆ, ಇವರಿಗೆ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ದೀಪಧಾರಿಣಿ ಅಥವಾ ಲೇಡಿ ವಿತ್ ಅ ಲ್ಯಾಂಪ್ ಅನ್ನತಕ್ಕಂಥ ಒಂದು ಬಿರುದನ್ನು ಕೊಡ್ತಾರೆ. ಮತ್ತು 1860ರಲ್ಲಿ ಈ ನೈಟಿಂಗಲ್ ಸ್ಕೂಲ್ ಆಫ್ ನರ್ಸಿಂಗ್ ಅನ್ನೋ ಒಂದು ಮೊಟ್ಟ ಮೊದಲನೇ ಬಾರಿಗೆ ಸ್ಕೂಲ್ ಆಫ್ ನರ್ಸಿಂಗನ್ನು ಕೂಡ ಉದಯ ಆಗ್ತದೆ. ಅಲ್ಲಿಂದ ಈಗ ಒಂದು ನರ್ಸಸ್ ಡೇಯನ್ನು ನಾವು ಮೇ 12ಕ್ಕೆ ಆಚರಣೆ ಮಾಡ್ತೀವಿ. ಯಾಕೆ ಅಂತಂದರೆ ಫ್ಲಾರೆನ್ಸ್ ನೈಟಿಂಗಲ್ ಹುಟ್ಟಿದ ದಿನ ಮೇ 12, ಅವರ ಒಂದು ನೆನಪಿಗಾಗಿ ನಾವು ಇವತ್ತಿಗೂ ಕೂಡ 12 ಮೇಯನ್ನು ಒಂದು ಶುಶ್ರೂಷಕರ ದಿನವನ್ನಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ಈ ಶುಶ್ರೂಷಕರ ವೃತ್ತಿಗೆ ನಾನು ಬಂದದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂತಂದರೆ ಇದು ಒಂದು ಸೇವೆ, ಅಂದರೆ ಜನರ ಸೇವೆ ಮಾಡಲಿಕ್ಕೆ ಒಂದು ಬಹಳ ಒಂದು ಅವಕಾಶ ಇಲ್ಲಿ ನಮಗೆ ಸಿಗ್ತದೆ. ಈಗ ಆಸ್ಪತ್ರೆಗೆ ಬರೋ ವ್ಯಕ್ತಿಗಳು ಯಾರೂ ಕೂಡ ನೋವಿಲ್ಲದೇ ಬರೋ ವ್ಯಕ್ತಿಗಳು ಯಾರೂ ಇರಲ್ಲ. ಇದರಲ್ಲಿ ಎಲ್ಲರೂ ಕೂಡ ಒಂದು ನೋವನ್ನು ತಗೊಂಡು ಬಂದಿರ್ತಾರೆ. ಆ ನೋವಿನಿಂದ ಬಂದವರನ್ನು ನಾವು ಸಂತೋಷ, ಅಂದರೆ ಅವರನ್ನು ಮುಖದಲ್ಲಿ ನಗುವನ್ನು ಬರೋ ಹಾಗೆ ಮಾಡಿ ಆ ಥರ ಒಂದು ಆರೈಕೆ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಇರ್ಬೋದು ಅನ್ನೋ ಮಾಡಿ ಅವರನ್ನು ಕಳಿಸುವ ಜವಾಬ್ದಾರಿ ನಮ್ಮ ಮೇಲಿರ್ತದೆ. ಹಾಗಾಗಿ ಈ ಒಂದು ಶುಶ್ರೂಷಕರ ಸೇವೆ ಏನಿದೆಯಲ್ಲ, ಇದು ಬಹಳ ಅದ್ಭುತವಾದಂಥ ಒಂದು ಮಹತ್ವಪೂರ್ಣವಾದಂಥ ಸೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಒಂದು ವೃತ್ತಿಗೆ ಬರಬೇಕು ಅಂತಂದರೆ ನಮ್ಮದೊಂದು ಇದಕ್ಕೆ ಇದರದ್ದೇ ಆದಂಥ ಒಂದು ಕೋರ್ಸ್ ಇರ್ತದೆ. GNM ಜನರಲ್ ನರ್ಸ್ ಮಿಡ್ವೈಫರಿ ಇರ್ಬೋದು ಅಥವಾ BSc ನರ್ಸಿಂಗ್ ಇರ್ಬೋದು ಅಥವಾ MSc ನರ್ಸಿಂಗ್ ಇರ್ಬೋದು. ಈ ಥರ ಒಂದು ಕೋರ್ಸ್ಗಳನ್ನು ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಆಮೇಲೆ ನಾವು ಇದನ್ನು ಅಂದರೆ ಒಂದು ಪ್ರೊಫೆಷನ್ ಆಗಿ ತೊಗೊಂಡು ಈತನ ವೃತ್ತಿಯನ್ನು ಪ್ರಾರಂಭ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪ ಅಂತಂತಂದರೆ, ಈ ನರ್ಸಿಂಗ್ ಸೇವೆಯನ್ನು ನಾವು ಆರಂಭ ಮಾಡಲಿಕ್ಕೆ ನಮ್ಮಲ್ಲಿ ಕೆಲವೊಂದು ಗುಣಗಳಿರಬೇಕಾಗುತ್ತೆ. ಅಂದರೆ ಸ್ಕಿಲ್ ಅಂತ ನಾವೇನು ಕರಿತೀವಿ, ಆ ಸ್ಕಿಲ್ ನಮ್ಮಲ್ಲಿ ಇರಬೇಕಾಗುತ್ತೆ. ಇದರಲ್ಲಿ ಮೊದಲನೇದಾಗಿ ಏನು ಅಂತಂದರೆ ಇದು ತಾಳ್ಮೆ. ತಾಳ್ಮೆ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಇಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಒಂದು ರೋಗಿಯ ಒಂದು ಆರೈಕೆ ಮಾಡುವಂಥ ಗುಣ ಸ್ವಭಾವ ಇರ್ಬೋದು, ಅಥವಾ ಅದು ಆ ಒಂದು ಸೇವೆ ಮಾಡೋದನ್ನು ನಾವೊಂದು ಫ್ಯಾಷನ್ ಆಗಿ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ಉತ್ತಮವಾದಂಥ ಸೇವೆಯನ್ನು ನಾವು ರೋಗಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಒಂದು ಕೌಶಲ್ಯ ಅಥವಾ ಸ್ಕಿಲ್ ಅಂತ ಏನು ಅಂತಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ನಾವು ಹೇಳ್ಬೋದು. ಒಂದು ಈಗ ರೋಗಿ ಒಂದು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತಂದರೆ ಅವರ ನೋವನ್ನು ನಾವು ಕೇಳುವಂಥ ಒಂದು ತಾಳ್ಮೆ ನಮ್ಮಲ್ಲಿರಬೇಕು, ಮತ್ತು ಕೇಳಿಸ್ಕೊಳ್ಳುವಂಥ ಗುಣಗಳು ಕೂಡ ನಮ್ಮಲ್ಲಿ ಇರಬೇಕು. ಅವರ ಒಂದು ಆ ಒಂದು ನೋವನ್ನು ಕೇಳಿದಾಗ ಮಾತ್ರ ನಮಗೆ ಅವರಿಗೆ ಮುಂದೆ ಯಾವ ಥರ ಒಂದು ಆರೈಕೆ ಮಾಡಬೇಕು ಅಥವಾ ಟ್ರೀಟ್ಮೆಂಟ್ ಅನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಬೇಕು ಅನ್ನೋದನ್ನು ನಾವು ಅದನ್ನು ತಿಳ್ಕೋಬೋದು. ಈ ಕೇಳಿಸ್ಕೊಳ್ಳೋ ಗುಣಗಳು ನಮ್ಮಲ್ಲಿ ಇಲ್ಲ ಅಂತಂದರೆ ಅದು ಪರಿಣಾಮಕಾರಿಯಾದಂಥ ಒಂದು ಚಿಕಿತ್ಸೆ ರೋಗಿಗೆ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದೇ ಅಲ್ಲದೇ ಇನ್ನೊಂದು ಏನು ಅಂತಂತಂದರೆ ಕೌನ್ಸಲರ್. ನಾವೊಬ್ಬ ಕೌನ್ಸಲರ್ ಆಗಿಯೂ ಕೂಡ ನಾವು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಈಗ ಬಂದಿರುವ ರೋಗಿಗೆ ಕಾಯಿಲೆಯಿಂದ ಬರೋ ನೋವಿನಿಗಿಂತ ಅವರು ಮಾನಸಿಕವಾಗಿಯೂ ಕೂಡ ಕೆಲವೊಂದು ಸಲ ಅವರೇನಾಗಿರ್ತಾರೆ ಡಿಪ್ರೆಸ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಧೈರ್ಯವನ್ನು ಕೂಡ ತುಂಬಬೇಕಾಗಿರ್ತದೆ. ನಾವು ಅವರಿಗೆ ಮೆಡಿಸಿನ್ ಮತ್ತು ಇದು ಮಾತ್ರೆಗಳನ್ನು ಕೊಡೋದು ಅಷ್ಟೇ ಅಲ್ಲದೇ ಅವರ ಸಂಪೂರ್ಣ ಆರೈಕೆಯ ಜವಾಬ್ದಾರಿಯು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರ್ತದೆ. ಅವರಲ್ಲಿ ಧೈರ್ಯ ತುಂಬಬೇಕಾಗಿರುತ್ತೆ. ಯಾಕಂತಂದರೆ ಮನುಷ್ಯನ ಮನಸ್ಸನ್ನು ನಾವು ಹ್ಯಾಪಿಯಾಗಿಡಲಿಲ್ಲ ಅಂತಂದರೆ, ಸಂತೋಷವಾಗಿಡಲಿಲ್ಲ ಅಂತಂದರೆ ಅವನ ದೈಹಿಕವಾದಂಥ ಕೆಲವು ನೋವುಗಳು ಕೂಡ ಕಡಿಮೆ ಆಗೋದಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈ ನರ್ಸಿಂಗ್ ಅಥವಾ ಈ ಒಂದು ಶುಶ್ರೂಷಕರ ವೃತ್ತಿಯಲ್ಲಿ ಕೆಲವೊಂದು ಗುಣಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಇನ್ನೊಂದೇನು ಅಂತಂದರೆ ಈಗ ಈ ಒಂದು ವೃತ್ತಿ ಯಾವ ಥರ ಇದೆ ಅಂತಂತಂದರೆ ರೋಗಿ ಮತ್ತು ವೈದ್ಯರ ನಡುವೆ ಒಂದು ಸೇತುವೆ ಇದ್ದ ಹಾಗೆ, ಅಂದರೆ ವೈದ್ಯರು ಮತ್ತು ರೋಗಿಯ ನಡುವೆ ಸೇತುವೆ ಇದ್ದ ಹಾಗೆ ನಾವು ಕೆಲಸ ಮಾಡ್ತೇವೆ. ಅಂದರೆ ಈಗ ರೋಗಿಯ ತೊಂದರೆಗಳನ್ನು ನಾವು ವೈದ್ಯರಿಗೆ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ, ಇಲ್ಲಾಂತಂದರೆ ಅವರಿಗೆ ಚಿಕಿತ್ಸೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂತಂದರೆ ಈಗ ನಾವು ಬಂದಿರುವ ರೋಗಿಯನ್ನು ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಮಗು ಅಂತಲೇ ಪರಿಗಣಿಸಬೇಕಾಗ್ತದೆ. ತಾಯಿ ಮಗುವನ್ನು ಯಾವ ಥರ ಆರೈಕೆ ಮಾಡ್ತಾಳೋ ಅದೇ ಥರ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಈ ಒಂದು ರೋಗಿಯನ್ನು ಆರೈಕೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬಂದಿರೋ ರೋಗಿಗಳಿಗೆ ಅವರಿಗೆ ತುಂಬ ತೊಂದರೆಯಿಂದ ಬಂದಿರ್ತಾರೆ. ಆ ತೊಂದರೆ ಅವರಿಗೆ ಕಡಿಮೆ ಆದರೆ ಸಾಕಪ್ಪ ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಾರೆ. ಅವ್ರು ಬಂದಾಗಲೇ ಭಾಳ ಸಲ ಹೇಳ್ತಾರೆ ಅವರು ಏನಂತಂದರೆ, ನನಗೆ ಏನಾದರೂ ಮಾಡಿ ಸ್ವಲ್ಪ ನೋವು ಕಡಿಮೆ ಮಾಡಿ ಅನ್ನುವಂಥ ಒಂದು ಮಾತು ಅವರಲ್ಲಿರ್ತದೆ. ಅಂದರೆ ಅವರ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಏನು ಮಾಡಿಬಿಟ್ಟಿರ್ತಾರೆ ನಮ್ಮ ವೈದ್ಯಕೀಯ ಇದು ಟೀಮಿಗೆ ಕೊಟ್ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಸ್ವಂತ ಮಕ್ಕಳ ಥರ ಅದನ್ನು ಟ್ರೀಟ್ ಮಾಡಿದಾಗ, ಆ ಒಂದು ಭಾವನೆಯಿಂದ ನಾವು ಅವರನ್ನು ಉಪಚಾರ ಮಾಡಿದಾಗ ಖಂಡಿತವಾಗಲೂ ಕೂಡ ಅವರಿಗೊಂದು ಒಳ್ಳೆಯ ಚಿಕಿತ್ಸೆ ಸಿಗೋದರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅನಿಸಿಕೆ. ಅದು ಅಲ್ಲದೇ ಈಗ ಇಷ್ಟು ಅಲ್ಲದೇ ಮತ್ತು ಬಂದಿರೋ ರೋಗಿಯನ್ನು ನಾವು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಅಂದರೆ 24/7 ಅವರ ಒಂದು ಚಿಕಿತ್ಸೆಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗಿರ್ತದೆ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಇದು ಈ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ವೈದ್ಯರು ಕೂಡ ಅದರ ಮೇಲೆ ಏನು ಮಾಡ್ತಾರೆ, ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಇವರಿಗೆ ರೋಗಿಗಳಿಗೆ ಕೂಡ ಆದಷ್ಟು ಬೇಗ ಗುಣಮುಖವಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಮಹತ್ವದ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಅಂತಂತಂದರೆ ಅವರಿಗೆ ಒಂದು ಒಳ್ಳೆ ಟೀಚರಾಗಿ ಕೂಡ ನಾವಿಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಂದರೆ ಬಂದಿರೋ ರೋಗಿಗಳಿಗೆ ಹೆಲ್ತ್ ಆರೋಗ್ಯದ ಬಗ್ಗೆ ಒಂದು ಸಲಹೆಗಳನ್ನು ಕೊಡಬೇಕಾಗ್ತದೆ. ಯಾವ ಥರ ಆಹಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ಥರ ಒಂದು ಹೈಜಿನಿಕ್ ಆಗಿ ಇರಬೇಕು, ಇಲ್ಲ ಅಂತಂದರೆ ಯಾವ ಥರ ಸಮಸ್ಯೆಗಳು ಬರುವುದು, ಇದ್ರ ಬಗ್ಗೆ ಎಲ್ಲ ನಾವು ರೋಗಿ ಮತ್ತು ರೋಗಿಯ ಸಂಬಂಧಿಕರಿಗೂ ಕೂಡ ನಾವೇನು ಮಾಡಬೇಕಾಗತ್ತೆ, ಎಜುಕೇಷನನ್ನು ಕೊಡಬೇಕಾಗತ್ತೆ, ಅವರಲ್ಲಿ ಧೈರ್ಯ ತುಂಬಬೇಕಾಗ್ತದೆ. ಇವೆಲ್ಲ ಕೆಲಸಗಳನ್ನು ಮಾಡೋದರ ಜೊತೆಗೆ ನಾವು ಕೆಲವೊಂದು ಈಗ ಒಂದು ಆ ಒಂದು ವಾರ್ಡ್ ಇರ್ಬೋದು ಅಥವಾ ಐ ಸಿ ಯು ಇರ್ಬೋದು, ಅದನ್ನು ಮ್ಯಾನೇಜ್ ಮಾಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ನಮ್ಮೊಟ್ಟಿಗೆ ಇದು ನರ್ಸಿಂಗ್ ಸೇವೆ ಅಂತಂದರೆ ಇದು ಒಂದು ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ, ಇದು ಒಂದು ಟೀಮ್ ವರ್ಕ್. ಇದು ವೈದ್ಯಕೀಯ ಸೇವೆ ಅಂದರೆ ಇದು ಟೀಮ್ ವರ್ಕ್. ಇಲ್ಲಿ ಎಲ್ಲರೂ ಕೂಡ ಬಹಳ ಮಹತ್ವದ ಪಾತ್ರನೇ ವಹಿಸ್ತಾರೆ. ಇಲ್ಲಿ ವೈದ್ಯರಿರ್ಬೋದು, ಶುಶ್ರೂಷಕರಿರ್ಬೋದು, ಅಥವಾ ಶುಶ್ರೂಷಕರ ನಂತರ ಅವ್ರ ಕೆಳಗೆ ಕೆಲಸ ಮಾಡತಕ್ಕಂಥ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಎಲ್ಲರೊಟ್ಟಿಗೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗ್ತದೆ, ರೋಗಿಯ ಒಂದು ಉಪಶಮನವನ್ನು ಮಾಡಬೇಕಾಗುತ್ತೆ. ನಮ್ಮದು ಕರ್ತವ್ಯ ಅಂತ ಬಂದರೆ ರೋಗಿ ಈಗ ಒಬ್ಬ ಶುಶ್ರೂಷಕರಾಗಿ ನಮ್ಮ ಕರ್ತವ್ಯ ಏನು ಅಂತಂತಂದರೆ ಅದು ರೋಗಿಯ ಒಂದು ವೈಟಲ್ಸ್ ಚೆಕ್ ಮಾಡೋದಿರ್ಬೋದು, ಅಥವಾ ಅವರು ಒಂದು ವೇಳೆ ಈಗ ಬೆಡ್ ರಿಡನ್ ಅಂತಂದರೆ ಹಾಸಿಗೆ ಮೇಲೆ ಇರತಕ್ಕಂಥ ಕೆಲವೊಂದು ರೋಗಿಗಳು ಕೂಡ ಇರ್ತವೆ. ಅಂಥ ಪೇಷಂಟ್ ಅಂಥ ಒಂದು ರೋಗಿಗಳನ್ನು ನಾವು ಎಲ್ಲ ಅಂದರೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅವರಿಗೆ ಪ್ರತಿಯೊಂದು ಕೇರ್ಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ. ಒಂದು ಎರಡು ತಾಸಿಗೊಂದ್ಸಲ ಅವರನ್ನು ಹೊರಳಿಸೋದಿರ್ಬೋದು, ಈ ಥರ ಎಲ್ಲ ಒಂದು ಕೇರನ್ನು ನಾವು ಕಂಟಿನ್ಯೂ ಆಗಿ ಕೊಡಬೇಕಾಗ್ತದೆ. ಆಹಾರ ಕೆಲವರಿಗೆ ಕೆಲವೊಂದು ಪೇಷಂಟ್ಗಳಿಗೆ ಆಹಾರ ತೊಗೊಳ್ಳಿಕ್ಕೆ ಆಗ್ತಿರೋಂಗಿಲ್ಲ, ಅಂಥ ಪೇಷಂಟ್ಗೆ ಅಂಥ ರೋಗಿಗಳಿಗೆ ನಾವೇನು ಮಾಡಬೇಕಾಗ್ತದೆ, ಆರ್ ಟಿ ಫೀಡ್ ಮುಖಾಂತರ ಆಹಾರವನ್ನು ಕೊಡಬೇಕಾಗ್ತದೆ. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಎಚ್ಚರ ಇರಲ್ಲ, ಅಂಥ ಪೇಷಂಟ್ಗಳಿಗೆ ಕೆಲವೊಂದು ಸಲ ಈಗ ಸೋರ್ಸ್ಗಳಾಗೋ ಚಾನ್ಸಸ್ ಇರ್ತವೆ. ಅಂಥವುಗಳನ್ನು ಕೂಡ ನಾವು ಕಂಟಿನ್ಯೂ ಆಗಿ ಮಾನಿಟರ್ ನೋಡ್ತಾ ಇರಬೇಕಾಗತ್ತೆ, ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಆದರೆ ಓವರ್ಆಲ್ ಅಂದರೆ ಏನಾಗುತ್ತೆ, ಇಲ್ಲಿ 24/7 ಅವರ ಒಂದು ಅಬ್ಸರ್ವೇಷನ್ನಲ್ಲಿ ನಾವು ಇರಬೇಕಾಗತ್ತೆ. ಇದು ಒಂಥರ ಇದು ಒಂದು ರೀತಿಯಲ್ಲಿ ಇದು ತುಂಬ ಕಷ್ಟಕರವಾದ ಕೆಲಸ ಆದರೂ ಕೂಡ ಈ ಒಂದು ಕೆಲಸ ಮಾಡೋದ್ರಿಂದ ನಮಗೇನೋ ಒಂಥರ ಧನ್ಯತಾ ಭಾವನೆ ಆಮೇಲೆ ಸಿಗ್ತಾ ಹೋಗುತ್ತೆ. ಕೆಲಸ ಮಾಡುವಾಗ ಸ್ವಲ್ಪ ನಮಗೆ ಕಷ್ಟ ಅನಿಸಿದರೂ ಕೂಡ ಈ ಒಂದು ಸೇವೆ ಮಾಡೋದ್ರಿಂದ ಆ ಸೇವೆಯನ್ನು ಪಡ್ಕೊಂಡಂತಹ ರೋಗಿಗಳಿರ್ಬೋದು ಅಥವಾ ರೋಗಿ ಸಂಬಂಧಿಕರಿರ್ಬೋದು ಅವರು ತುಂಬಾ ನಮಗೆ ಒಂದು ಧನ್ಯತಾ ಭಾವನೆಯಿಂದ ಅದು ಕೃತಜ್ಞತೆಗಳನ್ನು ಹೇಳಿದಾಗ ಇರ್ಬೋದು ಅಥವಾ ಅವರ ಒಂದು ಒಳ್ಳೆ ಮಾತುಗಳಿರ್ಬೋದು ಅವುಗಳು ಕೂಡ ನಮಗೇನಾಗ್ತದೆ ಎಲ್ಲೋ ಒಂದು ಕಡೆ ನಾವು ಈ ಒಂದು ಪ್ರೊಫೆಷನ್ನಿಗೆ ಬಂದಿದ್ದು ಅಥವಾ ಈ ಒಂದು ವೃತ್ತಿಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅನ್ನತಕ್ಕಂಥ ಭಾವನೆಯು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಏನಂತಂದರೆ ಈ ಪ್ರೊಫೆಷನ್ನಲ್ಲಿ ನಾವು ಬರೀ ಈ ಒಂದು ಸೇವೆಯನ್ನು ಮಾಡ್ತಾ ಹೋಗೋದಷ್ಟೇ ಅಲ್ಲ, ಇದು ಈ ಒಂದು ವೃತ್ತಿಯಲ್ಲಿ ಈ ಮುಂದೂ ಕೂಡ ಒಂದು ಹೈಯರ್ ಎಜುಕೇಷನ್ಗಳನ್ನು ಕೂಡ ಮಾಡ್ಬೋದು. ಎಲ್ಲಿವರೆಗೆ ಮಾಡ್ಬೋದು ಅಂತಂದರೆ ಅಪ್ ಟು ಪಿ ಎಚ್ ಡಿವರೆಗೂ ಕೂಡ ಈ ಒಂದು ನರ್ಸಿಂಗಲ್ಲಿ ಎಜುಕೇಷನ್ಗಳನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹೀಗಾಗಿ ಈ ಒಂದು ನರ್ಸಿಂಗ್ ಸೇವೆ ಅನ್ನೋದು ಬಹಳ ಒಂದು ಅದ್ಭುತವಾದಂಥ ಒಂದು ಸೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೊಂದು ಏನಂತಂದರೆ ನಮಗೆ ಈಗ ರೋಗಿಗಳ ಒಂದು ಮಾನಿಟ್ರಿಂಗ್ ಇದೆ, ಮಾನಿಟ್ರಿಂಗ್ ಇರ್ಬೋದು ಅಥವಾ ಅವರ ಒಂದು ಪೇಯ್ನ್ ಇರ್ಬೋದು, ಆ ಪೇಯ್ನ್ ಇದ್ದಾಗ ಅಥವಾ ಅವರ ತೊಂದರೆಗಳಿದ್ದಾಗ ಕೆಲವೊಂದು ರೋಗಿಗಳಿಗೆ ಮಾತಾಡಲಿಕ್ಕೆ ಬರಲ್ಲ, ಮಾತಾಡಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲೆಯು ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಅವರು ಕೈ ಸನ್ನೆ ಮಾಡ್ತಿರ್ತಾರೆ, ಕೈ ಸನ್ನೆಯಿಂದ ಹೇಳ್ತಿರ್ತಾರೆ, ಆ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನು ವೈದ್ಯರಿಗೆ ತಿಳಿಸ್ತಕ್ಕಂಥದ್ದಿರ್ಬೋದು ಅಥವಾ ಅವರಿಗೆ ಒಂದು ಆರೈಕೆ ಮಾಡುವಂಥದ್ದಿರ್ಬೋದು, ಇದನ್ನು ಕೂಡ ನಾವು ಏನು ಮಾಡಬೇಕಾಗಿರ್ತದೆ. ಇನ್ನೊಂದು ಏನಂತ ಅಂತಂದರೆ ಈಗ ಆ್ಯಸ್ ಅ ನರ್ಸ್ ಅಂದರೆ ಶುಶ್ರೂಷಕರಾಗಿ ನಾವೇನು ವರ್ಕ್ ಮಾಡ್ತಾ ಇರ್ತೀವಿ, ಇಲ್ಲಿ ಬಹಳ ಥರದ ಒಂದು ನಾವು ರೋಗಿಗಳನ್ನು ನೋಡ್ತೀವಿ. ಕೆಲವರು ಸರ್ಜರಿ ಆಗಿರುವವರು, ಸರ್ಜರಿ ಮಾಡಿಸ್ಕೊಳ್ಬೇಕಾಗಿರುವವರು, ಅಥವಾ ಕೆಲವರಿಗೆ ಆಕ್ಸಿಡೆಂಟಲ್ ಕೇಸ್ಗಳನ್ನು ನೋಡ್ತೀವಿ, ಕೆಲವು ತೊಂದರೆ ತುಂಬ ಒಂದು ಉಸಿರಾಟದ ತೊಂದರೆ ಇರ್ಬೋದು, ಇಂಥ ಕೆಲವೊಂದು ರೋಗಿಗಳನ್ನು ಕೂಡ ನಾವು ನೋಡಿದ್ದೀವಿ ಮತ್ತು ಅವುಗಳನ್ನು ಕೂಡ ನಾವು ಆರೈಕೆ ಮಾಡಿದ್ದೀವಿ. ಈ ಸದ್ಯ ಅಂದರೆ ಸ್ವಲ್ಪ ತಿಂಗಳುಗಳ ಹಿಂದೆ ಕೋವಿಡ್ ಅಂತ ಒಂದು ಮಾರಣಾಂತಿಕ ಕಾಯಿಲೆ ಬಂದಾಗ ಈ ಒಂದು ವೃತ್ತಿ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಕೂಡ ನಮಗೆ ಇದರ ಅರಿವಿಗೆ ಬಂದಿದೆ. ಈಗ ಹನ್ನೆರಡು ತಾಸು ಆರು ತಾಸು ಈ ಥರ ಎಲ್ಲ ನಾವು ಏನು ಮಾಡಿದ್ದೀವಿ ಅಂತಂದರೆ ಒಂದು ಪಿ ಪಿ ಕಿಟ್ಟನ್ನು ಹಾಕ್ಕೊಂಡು ನಿರಂತರವಾಗಿ ಅವರ ಒಂದು ರೋಗಿಯ ಒಂದು ಸೇವೆ ಮಾಡುವುದರಲ್ಲಿ ನಾವು ನಿರತರಾಗಿದ್ವಿ. ಆವಾಗಲೂ ಕೂಡ ನನಗೆ ಆತ ಆವಾಗ ಒಂದು ಅನಿಸಿದ್ದೇನು ಅಂತಂತಂದರೆ, ಈಗ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಯಾವ ಥರ ಅಂದರೆ ಶತ್ರುಗಳು ಒಳಗಡೆ ಬರಬಾರದು ಅನ್ನೋ ಕಾರಣಕ್ಕಾಗಿ ದೇಶವನ್ನು ಕಾಯ್ತಾ ಇದ್ದಾರೋ, ನಾವು ಕೂಡ ಒಂದು ರೀತಿಯಲ್ಲಿ ಅದೇ ಥರ ಅಂದರೆ ಆರ್ಮಿ ಥರ ನಾವು ಈಗ ಕಾಯಿಲೆಯ ವಿರುದ್ಧ ನಾವು ನಮ್ಮ ಜೀವದ ಕೆಲವೊಂದು ಹಂಗನ್ನು ತೊರೆದು ಕೂಡ ನಾವು ಏನು ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೆ ತುಂಬಾ ಏನೋ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಏನೋ ಒಂದು ರಿಸ್ಕನ್ನು ತಗೊಂಡು ಅಂದರೆ ಮಾನವ ಸೇವೆಗಾಗಿ ನಮ್ಮ ಜೀವನವನ್ನು ಮುಡಿಪಿಟ್ಟಿದ್ದೀವಿ, ಕಂಟಿನ್ಯೂ ಆಗಿ ಅದನ್ನೇ ಮಾಡ್ತಾ ಇದ್ದೀವಿ ಕೂಡ ಅಂತ ಒಂದು ಏನೋ ಒಂದು ಧನ್ಯತಾ ಭಾವನೆ ಕೂಡ ನಮಗೆ ಬಂದಿದೆ. ಇನ್ನೊಂದೇನು ಅಂತಂತಂದರೆ, ಈ ಪ್ರೊಫೆಷನನ್ನು ಮಾಡ್ತಾ ನಾವು ಕೆಲವೊಂದು ಗುಣಗಳನ್ನು ಕೂಡ ಈ ಪ್ರೊಫೆಷನಿಂದ ಕಲ್ತಿದ್ದೀವಿ, ಈ ಒಂದು ವೃತ್ತಿಯಿಂದ ಕೆಲವೊಂದು ಗುಣಗಳನ್ನು ಕಲ್ತಿದ್ದೀವಿ. ಈ ತಾಳ್ಮೆ ಇರ್ಬೋದು ಅಥವಾ ಒಂದು ನೋವಲ್ಲಿರುವವರ ಇದು ಅವರ ಮನೋಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು. ಮೊದಲನೇ ಮೇನ್ ತುಂಬ ಮಹತ್ವದ್ದು ಏನು ಅಂತಂತಂದರೆ ತಾಳ್ಮೆಯನ್ನು ನಾವು ಇದರಿಂದ ತುಂಬಾ ಕಲ್ತಿದ್ದೀವಿ. ಮತ್ತು ಇನ್ನೂ ಕೂಡ ಮುಂದೆ ಕೂಡ ಈ ಒಂದು ನರ್ಸಿಂಗ್ ಸೇವೆಯಲ್ಲಿ ನಾವು ಮುಂದುವರಿಯೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಆತ್ಮೀಯ ಕೇಳುಗರೆ, ಇದುವರೆಗೆ ದೀರ್ಘವಾಗಿ ಬಹಳಷ್ಟು ಮಾಹಿತಿಗಳನ್ನು ನರಸಿಂಹ ಎಂ ತಾಡುಕೊಟ್ಟ ಅವರು ಕೊಟ್ಟಿದ್ದಾರೆ. ಇನ್ನು ನೀವು ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಅವರಿಗೆ ಕೇಳಬಹುದು. ಹಲೋ ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ಹಾಂ, ಮಂಜುನಾಥ್ ಅವರ, ಕೇಳ್ರಿ ನಿಮ್ಮ ಪ್ರಶ್ನೆ. ಇವತ್ತಿನ ವಿಷಯ ವಿಶ್ವ ಶುಶ್ರೂಷಕರ ದಿನಾಚರಣೆ, ಅಂದ್ರೆ ವರ್ಲ್ಡ್ ನರ್ಸಿಂಗ್ ಡೇ ಅಂತ ಕೂಡ ಹೇಳ್ತಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ಸುತ್ತಗುಂಡಿಂದ ನಿಯಮಿತ ಕೇಳುವ ವೆಂಕಣ್ಣ ಬಳಮಟ್ಟಿ ಮಾಡುವ. ನಮಸ್ಕಾರಗಳು ಮೇಡಮ್. ನಮಸ್ಕಾರ ವೆಂಕಣ್ಣ, ಕೇಳ್ರಿ ಪ್ರಶ್ನೆ. ಮಾಲಾ ಸಾಂಬ್ರಾಣಿ ಅವರು ಮೇಡಮ್ ಅವ್ರಿಗೆ ನಮಸ್ಕಾರ, ಮತ್ತೆ ನರಸಿಂಹ ಎಂ ತಾಡುಕಟ್ಟ ಅವರ ಸರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಮಸ್ತೆ ಸರ್. ಇದರ ಲಕ್ಷಣಗಳು ಏನು ಸರ್, ಇದು ಹ್ಯಾಂಗ ಬರ್ತದೆ ಸರ್? ಇದು ಇವತ್ತಿನ ವಿಷಯ ನೀವು ತಿಳ್ಕೊಬೇಕಪ್ಪ. ಶುಶ್ರೂಷಕರ ದಿನಾಚರಣೆ ಅಂತ ಹೇಳಿದ್ರೆ ನೀವು ಈಗ ಹಾಸ್ಪಿಟ್ಲಿಗೆ ಹೋಗಿರ್ತೀರಿ, ಅಲ್ಲಿ ನಿಮಗೆ ಸೇವೆ ಮಾಡುವಂಥ ದಾದಿಯರು ನರ್ಸಸ್ಸು ಅವರನ್ನು ನಾವು ಬಹಳ ಅಕ್ಕರೆಯಿಂದ ಸಿಸ್ಟರ್ ಅಂತ ಕರಿತೀವಿ. ಸಿಸ್ಟರ್ ಅಂದ್ರೆ ಅಕ್ಕ ಅಂತ, ಅಷ್ಟು ಗೌರವ ಕೊಡ್ತೀವಿ. ಅವ್ರ ಕುರಿತಾಗಿ ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಹಾ ಮೇಡಮ್, ಇದು ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಾಕತ್ತೀರಿ ಸರ್? ಸರ್, ನಾವು 12 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ, ನರ್ಸಿಂಗ್ ಅಂದರೆ ನರ್ಸ್ ಆಗಿ ಶುಶ್ರೂಷಕರ. ನಂಬರ್ ಏನಾರ ಸಿಗ್ತದೇನು ಸರ್? ಆತ್ಮೀಯ ಕೇಳುಗರಲ್ಲಿ ಒಂದು ಕೋರಿಕೆ, ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಫೋನ್ ನಂಬರ್ ಕೊಡಲಾಗ್ತದೆ. ಅವರಿಗೆ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳದೆ ಈ ವಿಷಯದ ಸಂಬಂಧಪಟ್ಟಂಗೆ, ಅಂದರೆ ವಿಶ್ವ ಶುಶ್ರೂಷಕರ ದಿನಾಚರಣೆ ಅಂದರೆ ನರ್ಸಿಂಗ್ ವೃತ್ತಿ ಆರಂಭ ಮಾಡೋದಕ್ಕೆ ಯಾವ್ಯಾವ ಅರ್ಹತೆ ಬೇಕು, ಈ ಥರ ಈ ವೃತ್ತಿಯ ಬಗ್ಗೆ ಏನೇ ನಿಮಗೆ ಒಂದು ಕುತೂಹಲ ತಿಳ್ಕೋಬೇಕು ಅನ್ನೋದಿದ್ರೆ ನೀವು ಅವರಿಂದ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ಬಹುದು. ಹಲೋ ಹಲೋ ಹಲೋ, ತಾವು ಯಾರು ಮಾತಾಡ್ತೀರಿ, ಎಲ್ಲಿಂದ ಕರೆ ಮಾಡ್ತೀರಿ? ಇವತ್ತು ವಿಶ್ವ ಶುಶ್ರೂಷಕರ ದಿನಾಚರಣೆ, ಶುಶ್ರೂಷಕರು ಅಂತ ಹೇಳಿದ್ರೆ ನರ್ಸಸ್, ವರ್ಲ್ಡ್ ನರ್ಸಸ್ ಡೇ ಅನ್ನು 12ನೇ ತಾರೀಕು ಮೇ ಆಚರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಶುಶ್ರೂಷಕ ವೃತ್ತಿಯ ಕುರಿತು, ನರ್ಸಿಂಗ್ ವೃತ್ತಿಯ ಕುರಿತು ನಿಮಗೆ ಮಾಹಿತಿ ಕೊಡ್ತಾರೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಬಾಜುಕ್ ರೇಡಿಯೋ ಸೆಟ್ ಅದ, ಅದರಿಂದ ದೂರ ಬಂದು ಪ್ರಶ್ನೆ ಕೇಳಬೇಕು. ಹಾ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಕಾಯಂ ಕೇಳುವ ಶಿವಲಿಂಗಯ್ಯ ಹಿರೇಮಠ್ ಮಾತಾಡಿದ್ರಿ. ಶಿವಲಿಂಗಯ್ಯನವರು, ನಿಮ್ ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ ರೀ, ನರ್ಸ್ ಹಾಗೆ ನರ್ಸ್ ವೃತ್ತಿ ಮಾಡ್ಬೇಕಾದ್ರೆ ರೀ, ಅದು ಕೋರ್ಸ್ ಎಷ್ಟು ವರ್ಷದ ಇರ್ತದೆ ಅಂತ ಹೇಳಿ ಕೇಳೋಣ. ಸ್ವಲ್ಪ ಮಾಹಿತಿ. ಶಿವಲಿಂಗ ಅವರೇ, ನಮಸ್ಕಾರ. ನಮಸ್ಕಾರ. ಈ ನರ್ಸ್ ಕೋರ್ಸ್ ಮಾಡಬೇಕು ಅಂತಂದರೆ ಇದರಲ್ಲಿ GNM ಅಂತ ಇದೆ, ಜನರಲ್ ನರ್ಸ್ ಆ್ಯಂಡ್ ಮಿಡ್ವೈಫ್ರಿ ಅಂತ ಒಂದು ಕೋರ್ಸ್ ಇದೆ, ಅದನ್ನು 1.5 ವರ್ಷದ ಕೋರ್ಸ್ ಇರುತ್ತೆ ಸರ್. ಇಲ್ಲಾಂದರೆ ನೀವು BSc ನರ್ಸಿಂಗ್ ಮಾಡ್ತೀರಿ ಅಂತಂದರೆ ಅದರಲ್ಲಿ 4 ವರ್ಷದ ಕೋರ್ಸ್ ಇರುತ್ತೆ, ಮತ್ತು MSc ನರ್ಸಿಂಗು ಕೂಡ ಇದೆ. ಈಗ ಬೇಸಿಕ್ಕಾಗಿ ANM ಕೋರ್ಸು ಇದೆ, GNM, BSc ನರ್ಸಿಂಗ್ ಮತ್ತು MSc ನರ್ಸಿಂಗ್, ಈ ಥರ ಕೋರ್ಸ್ಗಳಿರುತ್ತೆ. ಅದರಲ್ಲಿ GNM ಕೋರ್ಸನ್ನು ಮಾಡಿದರೆ ನೀವು GNM ಕೋರ್ಸ್ 1.5 ವರ್ಷ ಮಾಡಿ ಆಮೇಲೆ ನೀವು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಥವಾ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಈ ವೃತ್ತಿಗೆ ನೀವು ಬರ್ಬೋದು. ಸರ್, ನನ್ನೊಂದು ಪ್ರಶ್ನೆ ರೀ, ಸಿಸ್ಟರ್ ಅವ್ರಿಗೆ ನರ್ಸ್ ಅಂತೀವ್ರಿ, ಆದ್ರೆ ಜೇಂಟ್ಸ್ ಅದೇ ಉದ್ಯೋಗ ಮಾಡಿದ್ರೆ ಅವ್ರಿಗೆ ಏನಂತಾರೆ, ಏನು ಮಾಹಿತಿ ರೀ? ಅವರಿಗೆ ಬ್ರದರ್ಸ್ ಅಂತ ಕರೀತಾರೆ ಸರ್. ಬ್ರದರ್ಸ್ ಅಂತ, ಮತ್ತೆ ಬೇರೆ ವರ್ಡ್ ಇಲ್ಲಲ್ರಿ? ಇಲ್ಲ ಇಲ್ಲ ಇಲ್ಲ, ಬೇರೆ ವರ್ಡ್ ಇಲ್ಲ. ಸರ್, ಆಸ್ಪತ್ರೆ ಎಲ್ಲಾ ಸಿಬ್ಬಂದಿಗೂ ದಾದಿಯರಿ ದಿನದ ಶುಭಾಶಯಗಳು ರೀ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು. ಸರ್, ಈಗ ನೀವು ಬಹಳಷ್ಟು ಮಾಹಿತಿ ಕೊಟ್ರಿ, ಆದರೆ SSLC ನಂತರ ಈ ಕೋರ್ಸ್ಗಳನ್ನು ಮಾಡ್ಬೋದು, ಏನು PUC ನಂತರ ಮಾಡಬಹುದು? ಇದನ್ನು PUC ನಂತರನೇ ಮಾಡಬೇಕು. PUC ಹೇಗೆ ಸರ್? ಇನ್ನು ಇಲ್ಲಿ ಸೈನ್ಸ್ ಕಲಿಬೇಕಂಥದ್ದನ್ನು ಇನ್ನು ಯಾವುದೋ PUC ಆಗಬಹುದು. ಈಗ BSc ನರ್ಸಿಂಗ್ ಮಾಡಬೇಕು ಅಂತಂದರೆ ಇದು ಸೈನ್ಸ್ ಕಂಪಲ್ಸರಿ ಮಾಡಬೇಕಾಗಿರುತ್ತೆ. ಮತ್ತು ಈಗ GNM ಅಂತಂದರೆ ಎನಿ PUC ನಡೆಯುತ್ತೆ, ಯಾವುದೇ PUC ಮಾಡಿರಬೇಕು, ನಡೆಯುತ್ತೆ. SSLC ನಂತರ SSLC ನಂತರ ನೀವು ANM ಕೋರ್ಸ್, ಎಕ್ಸಿಲರಿ ನರ್ಸ್ ಅಂಡ್ ಮಿಡ್ವೈಫ್ರಿ ಈ ಕೋರ್ಸನ್ನು ಮಾಡಬಹುದು. ಈ ಇದ್ರ ಬಗ್ಗೆ ಹೇಳ್ರಿ ಸರ್, ಇದು ಏನು ANM ಅಂತ ಹೇಳಿದ್ರೆ ಅಂತ, ಈ ಇವರು ಎಲ್ಲಿ ಸೇವೆ ಮಾಡ್ತಾರೆ? ಆಸ್ಪತ್ರೆ ಒಳಗೆ ಮಾಡ್ತಾರೆ? ಈಗ ವಯಸ್ಸಾದವರಿಗೆ ಕಾಳಜಿ ಮಾಡಲಿಕ್ಕೆ ಹೋಮ್ ನರ್ಸಿಂಗ್ಗೋಸ್ಕರ ಬಹಳಷ್ಟು ಜನ ಹುಡುಕಾಡ್ತಿರ್ತಾರೆ, ಬೇಕಾಗಿರ್ತದೆ, ಸಿಗ್ತಾ ಇರುವುದಿಲ್ಲ, ಅಂಥವ್ರು ಏನು ಮಾಡಬೇಕು ಅಂತ? ಅಂಥವರು ಈಗ ಹೋಮ್ ಈಗ ನರ್ಸಸ್ಸನ್ನು ಪ್ರೊವೈಡ್ ಮಾಡುವ ಕೆಲವೊಂದು ಏಜೆನ್ಸಿಗಳಿರ್ತವೆ ಮೇಡಮ್. ಈಗ ಆ ಏಜೆನ್ಸಿಯಲ್ಲಿ ಎಲ್ಲರೂ ಕೂಡ ಒಂದು ಹೆಸರನ್ನು ನೋಂದಣಿ ಮಾಡ್ಕೊಂಡಿರ್ತಾರೆ, ಅಂದರೆ ಅವರು ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರೆ ನರ್ಸಿಂಗ್ ಕೋರ್ಸ್ ಆದವ್ರದ್ದು ಹೆಸರನ್ನು ನೋಂದಣಿ ಮಾಡ್ಕೊಂಡಿರ್ತಾರೆ. ಅವರನ್ನು ನೀವು ಏಜೆನ್ಸಿಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಸೂಟೇಬಲ್ ಆಗುವಂಥ ಯಾವ ನರ್ಸಸ್ ಕಳಿಸ್ಬೇಕಂತ ಅದನ್ನು ಕಳಿಸ್ತಾರೆ ನಿಮಗೆ. ಹಲೋ ಹಲೋ ಹೇಳಿ. ಹಲೋ, ನಿಮ್ ಡಾಕ್ಟರ್ ಅಲ್ರಿ? ಹಲೋ. ಹಾ, ಹೌದು ಹೌದು. ನಾವಿಲ್ಲಿ ಮಂಜುನಾಥ್ ನಾಡಿಗೇರ್ ಅಂತ ಹುಬ್ಳಿಯಿಂದ. ಕೇಳ್ರಿ ನಾಡಿಗೇರ್ ಅವ್ರೆ, ಅಂದ್ರೆ ಶುಶ್ರೂಷಕರು ಯಾವ ರೀತಿ ಆಚರಿಸ್ತೀರ ಇವಾಗ ಅಂತ, ಇದರ ಬಗ್ಗೆ ಹೆಂಗಂತ? ಅಂದ್ರೆ ನರ್ಸಸ್ ಶುಶ್ರೂಷಕರು ಅಂತ ಹೇಳಿದ್ರೆ ಸಿಸ್ಟರ್ಸ್, ಬ್ರದರ್ಸ್ ಆಸ್ಪತ್ರೆಯೊಳಗ ನಮಗೇನು ಆರೈಕೆ ಮಾಡ್ತಾರ ಅವರು, ಕೇಳ್ರಿ ಪ್ರಶ್ನೆ. ಯಾವ ರೀತಿ ಹೆಂಗೆ ಆಚರಣೆ ಮಾಡ್ತಾರೆ? ಹಲೋ ಹಲೋ, ಹಾ ಹೇಳಿ ಸರ್. ಹಾ, ಈಗ ನೋಡ್ರಿ, ಆಚರಣೆ 12ನೇ ತಾರೀಕು ಮಾಡ್ತಾರ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಕತ್ತಾರ, ಮುಂದಿನ ಉತ್ತರ ಅವ್ರು ಕೊಡ್ತಾರೆ ನಿಮಗೆ. ಹಲೋ ಹಲೋ ಹಲೋ, ಆಚರಣೆ ಯಾವ ಟೈಪ್ ಮಾಡ್ತಾರ ಅಂತ ಹೆಂಗ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಬಂದು ನಿಮ್ ಪ್ರಶ್ನೆ ಕೇಳ್ರಿ. ಹಾ, ದೂರ ಬಂದೀನಿ ಮೇಡಮ್. ಆದ್ರೆ ಈಗ BSc ನರ್ಸಿಂಗ್ ಓದ್ಬೇಕಂತ ಅಪೇಕ್ಷೆ ಇದ್ದ ಮಕ್ಕಳಿಗೆ. ಹಾ ಹೇಳ್ರಿ, ಕೇಳ್ತಾ ಇದ್ದಾರೆ. ಕೇಳ್ತಾ ಇದೆ, ಹೋದ್ರೆ ಎಷ್ಟು ವರ್ಷ ಇದೆ ಸರ್? ಆಮ್ಯಾಗ PUC ಸೈನ್ಸ್ ಆದ್ರೆ ಎಷ್ಟು ವರ್ಷ ಇದೆ ಅಂತ ಒಟ್ಟು ಇನ್ನೊಮ್ಮೆ ವಿವರಣೆ ಕೊಡಿ ಸರ್. PUC ಸೈನ್ಸ್ ಆದ್ರೆ ನಿಮ್ಗೆ 4 ವರ್ಷದ BSc ನರ್ಸಿಂಗ್ ಕೋರ್ಸ್ ಇದೆ ಸರ್, 4 ವರ್ಷ ಕಲಿಬೇಕಾಗತ್ತೆ ಅದನ್ನ. ಅಂದ್ರೆ SSLC ಒಳಗೆ ಎಷ್ಟು ಅಂಕ ತಗೋಬೇಕು ಸರ್ ಅವರು? SSLC ಅಲ್ಲ, ಇದು PUC ಸರ್, BSc ಅಂದ್ರೆ. ಅಂದ್ರೆ SSLCನೂ ಸ್ಕೋರ್ ಚಲೋ ಆಗ್ಬೇಕಂತ ಅಂದ್ರೆ ಗೌರ್ಮೆಂಟ್ ಸೀಟ್ ಸಿಗ್ಬೇಕಾದ್ರೆ ಅದ ಟಾರ್ಗೆಟ್ ಇರ್ತೈತಲ್ಲ ಸರ್, ನಿಮ್ಗೆ ಅನುಭವ ಇರ್ತೈತಲ್ಲ, ಅದಕ್ಕೆ ಕೇಳಾಕತ್ತೀನಿ. ಗೌರ್ಮೆಂಟ್ ಇದು ಕೆಲವೊಂದು ಕ್ರೈಟೀರಿಯಾ ಇರ್ತದೆ ಸರ್, ಕ್ರೈಟೀರಿಯಾದ ಮೇಲೆ ನೀವು ಹೋಗ್ಬೇಕಾಗ್ತದೆ. ಅಂದ್ರೆ ಅವ್ರ ಕ್ರೈಟೀರಿಯನ್ನ ಓದ್ಕೊಂಡು ಅವ್ರದ್ದು ರಿಕ್ವೈರ್ಮೆಂಟ್ಸ್ ಏನಿದೆಯಲ್ಲ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇವನು ಪ್ರೈವೇಟಲ್ಲೂ ಕೂಡ ನೀವು ಕೋರ್ಸ್ಗಳನ್ನ ಮಾಡ್ಬೋದು. ಪ್ರೈವೇಟ್ ಮಾಡಿದ್ರೆ ಸರ್ ಎಷ್ಟು ಬರ್ಬೋದು ಅಂದಾಜು ಖರ್ಚು ಸರ್? ಅದು ಖರ್ಚಿನ ಬಗ್ಗೆ ನಮಗಷ್ಟು ಮಾಹಿತಿ ಇರುವುದಿಲ್ಲ, ಯಾಕೆಂತಂದರೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಅದನ್ನು ನೀವು ನರ್ಸಿಂಗ್ ಕಾಲೇಜಿಗೆ ಹೋಗಿ ಎನ್ಕ್ವೈರಿ ಮಾಡಿದರೆ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಅನುಭವದಲ್ಲಿ ಶುಶ್ರೂಷಕರಿಗೆ ಅಂದರೆ ನರ್ಸ್ಗಳಲ್ಲಿ ಇರಬೇಕಾದಂಥ ಕೌಶಲ್ಯಗಳೇನು? ಕೌಶಲ್ಯಗಳು ಅಂತಂದರೆ ಈಗ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಏನಂತಂತಂದರೆ, ಇವರಿಗೆ ಒಂದು ತಾಳ್ಮೆ ಮೊದಲು ತಾಳ್ಮೆ ಇರಬೇಕು. ಯಾಕೆಂತಂದರೆ ತಾಳ್ಮೆ ಇಲ್ಲ ಅಂತಂದರೆ ನಮಗೆ ಈಗ ನಮ್ಮದು ವರ್ಕ್ ಯಾವ ಥರ ಇರ್ತದೆ ಅಂತಂದರೆ, ಈ ಕಡೆ ನಾವು ವೈದ್ಯರ ಸಲಹೆಗಳನ್ನು ಕೂಡ ನಾವು ಫಾಲೋ ಮಾಡಬೇಕಾಗಿರ್ತದೆ. ಮತ್ತು ಈ ರೋಗಿಯ ಒಂದು ಚಿಕಿತ್ಸೆ ನೀಡುವಾಗ ಅವರಿಗೆ ಆ ಟೈಮಿಗೆ ಕರೆಕ್ಟಾಗಿ ಆ ಔಷಧ ಮತ್ತು ಮಾತ್ರೆಗಳನ್ನು ಕೊಡಬೇಕಾಗಿರ್ತದೆ. ಅದನ್ನು ನಾಳೆ ಮಾಡಿದ್ರಾಯಿತು ಅಂತ ಯಾವುದನ್ನು ನಾವು ಬಿಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಅದು ಆ ಟೈಮಿಗೆ ಅದು ಕೊಡಬೇಕಂದ್ರೆ ಕೊಡಲೇಬೇಕಾಗಿರ್ತದೆ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಕೊಡಬೇಕಾಗಿರ್ತದೆ. ಹಾಗಾಗಿ ಇಲ್ಲಿ ಒಂದು ಒತ್ತಡದ ಅಲ್ಲಿ ನಾವು ಕೆಲಸ ಮಾಡುವಂಥದ್ದು ತುಂಬ ಇರ್ತದೆ. ಕೆಲವೊಂದು ಡಾಕ್ಟರ್ದು ಇನ್ಸ್ಟ್ರಕ್ಷನನ್ನು ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ. ಈ ಕಡೆ ರೋಗಿಯ ಕೆಲವೊಂದು ನೀಡ್ಸ್ ಇರುತ್ತೆ, ಅವ್ರ ತೊಂದರೆಗಳನ್ನು ಅವ್ರು ಹೇಳ್ಕೊಳ್ತಾ ಇರ್ತಾರೆ, ಆ ತೊಂದರೆಗಳಿಗೆ ನಾವು ಕೂಡ ಸ್ಪಂದಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಎರಡು ಜನಗಳ ಮಧ್ಯದಲ್ಲಿ ನಾವು ಇರೋದರಿಂದ ನಮಗೆ ಇಲ್ಲಿ ಪ್ರೆಷರ್ ತುಂಬ ಇರುತ್ತೆ, ಒತ್ತಡ ಇರುತ್ತೆ. ಹಾಗಾಗಿ ಇಂಥ ಒತ್ತಡದ ಸಂದರ್ಭದಲ್ಲಿ ನಾವು ಎಷ್ಟು ತಾಳ್ಮೆಯನ್ನು ವಹಿಸ್ತೀವೋ ಅಷ್ಟು ಅದು ರೋಗಿಗೂ ಕೂಡ ಅನುಕೂಲ ಆಗಲಿದೆ. ಇಲ್ಲ ಅಂತಂದರೆ ಏನಾಗ್ತದೆ, ಈಗ ನಾವು ತಾಳ್ಮೆ ಒಂದಾಯಿತು ಸರ್, ಮತ್ತೆ ಇನ್ನೊಂದು ಏನು ಅಂತಂದರೆ ಎಜುಕೇಷನ್, ರೋಗಿಗಳಿಗೆ ಎಜುಕೇಷನ್ ಕೊಡೋ ಒಂದು ಮಾಹಿತಿಗಳನ್ನು ಕೊಡೋದು, ಹೆಲ್ತ್ ಕೇರ್ ಔಷಧಿಗಳ ಯಾವ ರೀತಿ ತೊಗೊಳ್ಬೇಕು, ಮತ್ತು ಆರೋಗ್ಯವನ್ನು ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ, ಈ ಯಾವ ಕಾಯಿಲೆಯನ್ನು ಯಾವ ರೀತಿ ನಾವು ಆಹಾರ ಕ್ರಮವನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಅದರಿಂದ ಕಾಯಿಲೆಯಿಂದ ಹೊರಗಡೆ ಬರ್ಬೋದು, ಈ ಥರ ಎಲ್ಲ ನಾವು ಎಜುಕೇಷನ್ ಕೊಡೋದ್ರ ಜೊತೆಗೆ ಆ ರೋಗಿಯ ಸಂಬಂಧಿಕರಿಗೂ ಕೂಡ ನಾವು ಒಂದು ಒಳ್ಳೆ ಹೆಲ್ತ್ ಎಜುಕೇಷನ್ಗಳನ್ನು ಕೊಡಬೇಕಾಗ್ತದೆ. ಅಂದರೆ ಡಿಸ್ಚಾರ್ಜ್ ಆಗುವಾಗಲೂ ಕೂಡ ನಾವು ಅದರ ಬಗ್ಗೆ ಮಾಹಿತಿ ಕೊಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಅನ್ನೋದು ಇನ್ನೊಂದು ಸ್ಕಿಲ್, ಅದು ಅಂದರೆ ಕೌಶಲ್ಯ, ಅದು ಒಂದು ಕೌಶಲ್ಯನೇ. ಅಂದರೆ ಅವರ ಆಪ್ತ ಸಮಾಲೋಚನೆ ಮಾಡಬೇಕಾಗಿದೆ. ಎಲ್ಲರಿಗೂ ಕೂಡ ದೈಹಿಕ ಕಾಯಿಲೆನೇ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಮಾನಸಿಕ ಕಾಯಿಲೆಗಳು ಕೂಡ ಇರ್ತವೆ, ಅವರು ಡಿಪ್ರೆಷನ್ ಹೋಗಿರ್ತಾರೆ, ಏನೋ ಒಂದು ಹೇಳ್ಕೊಳ್ಳಾರ್ದಂಥ ಸಮಸ್ಯೆಗಳು ಕೂಡ, ಮನೆಯಲ್ಲಿ ಕೆಲವೊಂದು ಹೇಳ್ಕೊಳ್ಳಾರ್ದಂಥ ಸಮಸ್ಯೆಗಳಿರ್ತವೆ. ಆವಾಗ ಅವರನ್ನು ಒಂದು ಒಳ್ಳೆ ರೀತಿಯಿಂದ ಮಾತನಾಡಿಸುವುದರೊಂದಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ತಕ್ಕಂತೆ ನಾವು ಚಿಕಿತ್ಸೆಗೆ ಅನುಕೂಲ ಆಗೋ ಥರ ನಾವು ಮಾಡಬೇಕಾಗ್ತದೆ. ಇನ್ನೊಂದು ಏನಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ, ಅಂದರೆ ಮಾತನಾಡುವ ಒಂದು ಕಲೆ ಅಂತ, ಸಂವಹನ ಕಲೆ ಅಂತ ನಾವು ಹೇಳ್ತೀವಿ. ಈ ಸಂವಹನ ಕಲೆಯು ಕೂಡ ಬಹಳ ಮಹತ್ವದ, ಯಾಕೆಂತಂದರೆ ಮಾತು ಅನ್ನೋದು ಒಂದು ಮಾಣಿಕ್ಯ ಇದ್ದ ಹಾಗೆ. ಇದು ಇದನ್ನು ನಾವು ಎಷ್ಟು ಸಮರ್ಪಕವಾಗಿ ಉಪಯೋಗ ಮಾಡ್ಕೊಳ್ತೀವೋ ಅಷ್ಟು ಕೇಳುಗರಿಗೆ ಅದರಿಂದ ಹಿತ ಅನಿಸುತ್ತೆ, ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಕೇಳೋ ವಿಷಯಗಳನ್ನು ನಾವು ತುಂಬ ಸಾಫ್ಟಾಗಿ, ಅಂದರೆ ಅವರಿಗೆ ಅರ್ಥ ಆಗೋ ಥರ, ಅವರಿಗೇನೋ ಒಂಥರ ಹ್ಯಾಪಿನೆಸ್ ಫೀಲ್ ಆಗಬೇಕು ನಾವು ಮಾತಾಡ್ತಾ ಇರುವಾಗ. ಆ ಥರ ಮಾತಾಡಿದಾಗ ಮಾತ್ರ ಆ ರೋಗಿಗೆ ಏನೋ ಒಂಥರ ತನ್ನ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲಾಂತಂದರೆ ಏನಾಗ್ತದೆ, ಅವ್ರು ಎಷ್ಟೋ ಸಮಸ್ಯೆಗಳನ್ನು ಹಾಗೆ ಇಟ್ಕೊಂಡು ಹಾಗೆ ಇಟ್ಕೊಂಡ್ಬಿಡ್ತಾರೆ ಅವರು. ಅವರಿಗೆ ಅಂದರೆ ಕಾಯಿಲೆ ವಾಸಿ ಆಗೋದರಲ್ಲಿ ಅದು ಸ್ವಲ್ಪ ಡಿಲೇ ಆಗ್ಬೋದು ಅವರು. ಹಾಗಾಗಿ ನಮ್ಮ ಕಮ್ಯುನಿಕೇಷನ್ನು ಕೂಡ, ಅಂದರೆ ಸಂವಹನ ಕಲೆಯು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇನ್ನೊಂದು ಸ್ಕಿಲ್ ಅಥವಾ ಕೌಶಲ್ಯ ಏನಂತಂದರೆ, ನಮ್ಮದು ಎಮರ್ಜೆನ್ಸಿ ಟೈಮಲ್ಲಿ ನಾವು ಯಾವ ಥರ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು, ತುರ್ತು ಪರಿಸ್ಥಿತಿಗಳಲ್ಲಿ ಯಾವ ಥರ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ನಮ್ಮಲ್ಲಿ ಆ ಒಂದು ಕಲೆಯು ಕೂಡ ಇರಬೇಕಾಗ್ತದೆ. ಹಲೋ ಹಲೋ ಹಲೋ ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಒಂದು ಸಣ್ಣ ಪ್ರಶ್ನೆ ಅದರಿ. ನೀವು ಇದಾಗಲೇ ಕರೆ ಮಾಡಿರಿ. ಕರೆ ಮಾಡಿದ್ರಿ. ಇನ್ನೊಂದು ಸಣ್ಣ ಪ್ರಶ್ನೆ ಅದಾರ ಮೇಡಮ್, ಸರ್ ಜೊತೆ ಮಾತಾಡ್ಬೇಕ್ರಿ. ಹೇಳ್ರಿ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಅದು ಏನಾರ ನರ್ಸ್ ಕೋರ್ಸ್ ಮುಗಿಸಿರ್ತಾರಲ್ರಿ, ಇನ್ನ ಸರ್ಕಾರಿ ಸೇವೆಗೆ ಹೋಗ್ಬೇಕಂದ್ರೆ ಏನ್ ಅವ್ರಿಗೆ ಪರ್ಸೆಂಟೇಜ್ ಮ್ಯಾಲ ಸೆಲೆಕ್ಷನ್ ಮಾಡ್ತಾರೋ, ಅಥವಾ ಅವ್ರಿಗೊಂದು ಸಿಇಟಿ ಮಾದರಿ ಅಂತ ಒಂದು ಮಲ್ಟಿಪಲ್ ಚಾಯ್ಸ್ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೇನು ಅಂತೀರಿ? ಸ್ಪರ್ಧಾತ್ಮಕ ಕಾಂಪಿಟಿಟಿವ್ ಎಕ್ಸಾಮ್ ಅದು ಇಡ್ತೀರಾ ಅಂತ ಕೇಳಬೇಕು ಸರ್. ಬಹುಶಃ ನೀವು ಈ ಎಲ್ಲ ಮಾಹಿತಿಗಳನ್ನ ಬೇರೆ ಮೂಲಗಳಿಂದ ಪಡ್ಕೊಳ್ಬಹುದು. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಯಾರು ಮಾತಾಡ್ತೀರಿ? ನಮಸ್ತೆ ಮೇಡಮ್, ನಿಪ್ಪಾಣಿ ಅಂತ ಶಿವಾನಂದ ವೈಶ್ಯರು ಮಾತಾಡ್ತಾ ಇದ್ದೇನೆ ಮೇಡಮ್. ಶಿವಾನಂದ ಅವರ ಕೇಳ್ರಿ ನಿಮ್ಮ ಪ್ರಶ್ನೆ. ಈಗ ಕೆಲವೊಂದು ಮಕ್ಕಳು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ ಸಾಧ್ಯತೆ ಆಗಿ ಕೆಲಸ ಸಿಕ್ತಿ ಅವ್ರು ಸಿಗಂಗಿಲ್ಲ. ಆದ್ರೆ ಅವರು ಭರ್ಪೂರ ಪ್ರಯತ್ನ ಮಾಡ್ತಿರ್ತಾರೆ, ಆದ್ರೆ ಅವ್ರ ಅಭ್ಯಾಸ ಕ್ರಮಗಳು ಎಲ್ಲ ಚೇಂಜ್ ಆಗ್ತೈತಿ. ಅದಕ್ಕೆ ಅವ್ರು ಯಾವ ರೀತಿ ಅಭ್ಯಾಸಕ್ರಮ ಮಾಡಬೇಕು ಮತ್ತೆ ಅವ್ರಿಗೆ ಹೆಂಗ್ ಇದು ಮಾಡ್ಬೇಕ್ರಿ? ಕೆಲವೊಂದು ಸಂಸ್ಥೆಗಳಲ್ಲಿ ಅವ್ರ ಅದೇ ಕಾಲೇಜ್ ಹಳ್ಳಿಗಳಲ್ಲಿ ಊಟದ ವ್ಯವಸ್ಥೆ ಇರಂಗಿಲ್ಲ. ನೀವು ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಇವತ್ತು ವಿಶ್ವ ದಾದಿರ ಅಂದ್ರೆ ನರ್ಸಿಂಗ್ ಡೇ ಬಗ್ಗೆ ಪ್ರಶ್ನೆ ಕೇಳಬೇಕು. ಅದು ನೀವು ಈ ಪ್ರಶ್ನೆಯನ್ನ ವೃತ್ತಿಯ ಬಗ್ಗೆ, ಈ ವೃತ್ತಿಗೆ ಕೌಶಲ್ಯಗಳು ಏನ್ ಬೇಕು, ಯಾವ ರೀತಿ ನಾವು ವೈದ್ಯರಲ್ಲಿ ಹೋದಾಗ ಆಸ್ಪತ್ರೆಯಲ್ಲಿ ಹೋದಾಗ ಸಂವಹನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಪ್ರಶ್ನೆ ಕೇಳಬಹುದು. ಕೆಲವೊಂದು ಏನ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಅವರು ನರ್ಸಿಂಗ್ ಕೋರ್ಸ್ ಅದು ಮಾಡ್ತಾರೆ, ಅವ್ರು ಮಾಡಿದ ಮೇಲೆ ಅವ್ರ ಡಾಕ್ಟರೇಟ್ ಇನ್ನೂ ಲೈಸೆನ್ಸ್ ಅದು ಸಿಗಂಗಿಲ್ಲ, ಆದ್ರೂ ಕೂಡ ಅವರು ಡಾಕ್ಟರಿಂಗ್ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಹೋಗಿ ಆರ್ ಎಂ ಪಿ ಆಗಿ ಹಿಂಗೆ ಡಾಕ್ಟರ್ ಕೆಲಸ ಮಾಡ್ತಾರೆ. ಈ ಪ್ರಶ್ನೆಗೆ ಇವರು ಉತ್ತರ ಕೊಡುವುದು ಕಷ್ಟ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಕೊಪ್ಪಳ ಜಿಲ್ಲೆ ಕನಗಿರಿ ತಾಲೂಕು ಮುಸ್ಲಾಪುರ್ಲಿಂದ ಮೇಡಮ್ ಮಾತಾಡ್ತಾ ಇರೋದು. ನನ್ನ ಹೆಸರು ಶೇಖರಗೌಡ ಅಂತ ಹೇಳ್ಬಿಟ್ಟು. ಮೇಡಮ್, ಇವತ್ತಿನ ಟ್ರಾಫಿಕ್ ಚೆನ್ನಾಗಿದೆ. ಸುಸ್ಕಿರಿಯಾದ ಒಂದು ಮುನ್ನಾ ದಿನವಾದ ದಿನಾಚರಣೆಯನ್ನು ತಾವು ಮಾಡ್ತಾ ಇದ್ದೀರಂತ ಹೇಳಿ ನೀವು ಅವಾಗ್ಲಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ. ಕೆಲವು ಜನ ತಮಗೆ ತಿಳಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಸುಸ್ತಿಕೆಯರು ಈ ತರ ಒಂದು ಸೇವೆ ಮಾಡೋದು ಒಂದು ರೀತಿ ದೇವರು ಮತ್ತು ಪೂಜಾರಿ ಇರ್ತಕ್ಕಂತ ಒಂದು ಸಂಬಂಧ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಡಾಕ್ಟರ್ ದೇವರು ಅಂತ ಹೇಳಿ ನಾವು ಭಾವಿಸಿದೀವಿ. ಅದ್ರ ಜೊತೆಗೇನೆ ಇವರು ಸುಸ್ತಿಕೆಯರು ಒಳ್ಳೆಯ ಕೆಲಸ ಮಾಡ್ತಾರೆ, ಅದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ. ಅವ್ರಿಗೆ ಒಂದು ಯಾವುದೇ ಭೇದ ಭಾವ ಇಲ್ಲದೆ. ಅಂದ್ರೆ ನೀವು ಅವರಿಗೆ ಮೆಚ್ಚುಗೆ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಪ್ರಶ್ನೆ ಏನಾದ್ರೂ ಇದೇನೆ? ಇಲ್ಲ ಮೇಡಮ್, ಇದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಬರಲಿ ಅನ್ನೋದೇ ನನ್ನ ಆರೈಕೆ. ಧನ್ಯವಾದಗಳು ನಿಮಗೆ. ಸರಿಗ, ನರ್ಸಿಂಗ್ ವೃತ್ತಿ ಅನ್ನೋದು ಬಹಳಷ್ಟು ಗೌರವಯುತವಾದಂಥ ವೃತ್ತಿ, ಅಷ್ಟೇ ಒತ್ತಡ ಅನ್ನೋದ ನಡುವೆ ನೀವು ಕೆಲಸ ಮಾಡ್ತಾ ಇರ್ತೀರಿ. ಬಹಳಷ್ಟು ಸಮಯದಲ್ಲಿ ನಿಯೋನಾಟಲ್ ಕೇರ್ ಇರ್ತದೆ, ಚಿಕ್ಕ ಮಕ್ಕಳ ವಿಭಾಗದಲ್ಲಿ ಸಣ್ಣ ಮಕ್ಕಳನ್ನು ಅಲ್ಲಿಟ್ಕೊಂಡಿರ್ತೀರಿ, ಅದೇ ತಾನೇ ಹುಟ್ಟಿದ ಮಕ್ಕಳನ್ನು, ಅವರನ್ನು ತಾಯಿಯಂತೆ ಪೋಷಣೆ ಮಾಡ್ತಾ ಇರ್ತಾರೆ ದಾದಿಯರು. ಈ ಬಗ್ಗೆ ಚುಟುಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಚಿಕ್ಕ ಮಕ್ಕಳು ಅಂತ ಅಲ್ಲ, ನವಜಾತ ಶಿಶು, ನವಜಾತ ಶಿಶುಗಳನ್ನು ಕೂಡ ತಾಯಿ ಅಂತಲೇ ಆರೈಕೆ ಮಾಡ್ತಾ ಇರ್ತೀವಿ. ಅಲ್ಲಿ ಏನು ಅಂತಂತಂದರೆ, ಅಲ್ಲಿ ನವಜಾತ ಶಿಶುಗಳು ಅನ್ನು ಆರೈಕೆ ಮಾಡುವಾಗ ತುಂಬ ಒಂದು ಕಾನ್ಷಿಯಸ್ ಆಗಿ ನಾವು ಆರೈಕೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಮಕ್ಕಳಿಗೆ ಬಹಳ ಬೇಗ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ತುಂಬ ಇರ್ತವೆ. ಹಾಗಾಗಿ ಅಲ್ಲಿ ತುಂಬ ಒಂದು ಈ ನರ್ಸಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಹ್ಯಾಂಡ್ ವಾಶ್ ಟೆಕ್ನಿಕ್ ಇರ್ಬೋದು, ಇವುಗಳನ್ನು ನಾವು ಪ್ರಾಪರಾಗಿ ಕರೆಕ್ಟಾಗಿ ಮಾಡಿದಾಗ ಆ ಥರ ಒಂದು ಇನ್ಫೆಕ್ಷನ್ ಆಗೋದನ್ನು ನಾವು ತಡಿಬೋದು. ಇನ್ನೊಂದೇನು ಅಂತಂತಂದರೆ, ಈಗ ಈ ಶುಶ್ರೂಷಕರಾಗಿ ನಾವು ಕೆಲಸಕ್ಕೆ ಬಂದ ಮೇಲೆ ನಮಗೆ ಈ ಹಾಸ್ಪಿಟ್ಲಿಗೆ ಅಥವಾ ಈ ಒಂದು ಚಿಕಿತ್ಸೆಗೋಸ್ಕರ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮಗೆ ಮಗುನೇ. ಇಲ್ಲಿ ಎಲ್ಲರನ್ನೂ ಕೂಡ ನಾವು ಮಗು ಥರನೇ ಟ್ರೀಟ್ ಮಾಡಬೇಕಾಗ್ತದೆ. ಯಾಕೆಂತಂದರೆ ಈ ಬಂದಿರೋ ರೋಗಿಗಳಿಗೆ ಅವರಿಗೆ ಗೊತ್ತಾಗಲ್ಲ, ಕೆಲವೊಂದು ಅವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಏನಾಗುತ್ತೆ ಅಂತಂದರೆ ಅವರಿಗೆ ಅರಿವಿರಲ್ಲ ನಾವೇನು ಮಾಡ್ತಾ ಇದ್ದೀವಿ. ಕೆಲವರು ಇಲ್ಲ ಮೆಡಿಸಿನ್ ತಗೋ ಅಂತಂದರೆ ಬೇಡ ನನಗೆ ಅಂತಂತಾರೆ. ಈ ಥರ ಅಂದರೆ ಒಂಥರ ಮಕ್ಕಳ ಥರನೇ ಅವರು ಹಠ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗ್ತದೆ, ಮಕ್ಕಳನ್ನು ನಾವು ಯಾವ ರೀತಿ ಸಮಾಧಾನ ಮಾಡಿ ಅವರನ್ನು ಒಂದು ನಮ್ಮ ನಂಬಿಕೆಗೆ ಕರ್ಕೊಂಬಂದು ಅವರಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಪ್ರೀತಿಯಿಂದನೇ ನಾವು ಅವರಿಗೆ ಆ ಒಂದು ಚಿಕಿತ್ಸೆ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಇರ್ಬೋದು ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ನಮ್ಮಲ್ಲಿ ಆ ಭಾವನೆ ಇರಬೇಕು, ಮಾತೃತ್ವದ ಭಾವನೆ ಇದ್ದರೆ ಮಾತ್ರ ನಾವು ಇದರಲ್ಲಿ ತುಂಬ ಒಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಆತ್ಮೀಯ ಕೇಳುಗರೆ, ವಿಶ್ವ ಶುಶ್ರೂಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ನರಸಿಂಹ ಎಂ ತಾಡುಕಟ್ಟ. ಇವರು ಕೂಡ ಶುಶ್ರೂಷಕರು. ಇವರನ್ನು ಸಂಪರ್ಕ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0836247717. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 0836247777. ಇನ್ನು ಈ ವಾರದ ಪ್ರಶ್ನೆ, ಶುಶ್ರೂಷಕರಲ್ಲಿ ಅಂದರೆ ದಾದಿಯರಲ್ಲಿ ಇರಬೇಕಾದಂಥ ಕೌಶಲ್ಯಗಳೇನು? ಇನ್ನೊಮ್ಮೆ ಪ್ರಶ್ನೆ, ಶುಶ್ರೂಷಕರಲ್ಲಿ ಇರಬೇಕಾದಂಥ ಕೌಶಲ್ಯಗಳೇನು, ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನೊಮ್ಮೆ ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, ಪಿನ್ ಕ್ರಮಾಂಕ 580009. ಇನ್ನು April 26 ಕೇಳಿದಂತಹ ಪ್ರಶ್ನೆ, ಸ್ತನ ಕ್ಯಾನ್ಸರ್ನ ಗುಣಲಕ್ಷಣಗಳೇನು ಮತ್ತು ಅದನ್ನು ಹೇಗೆ ಪತ್ತೆ ಹಚ್ಚಬಹುದು? ಇದಕ್ಕೆ ಸರಿ ಉತ್ತರ, ಸಾಮಾನ್ಯವಾಗಿ ಇದು ಗಡ್ಡೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಎದೆ ಯಾವುದೇ ಭಾಗದಲ್ಲಿಯಾದರೂ ಸಣ್ಣ ಗಡ್ಡೆ ರೂಪದಲ್ಲಿ ಆರಂಭವಾಗಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ.